दुबई इंटरनेशनल क्रिकेट स्टेडियम में भारत और पाकिस्तान के बीच खेले जाने वाले पुरुषों के एशिया कप T20 2022 के मैच प्राय ಹುಳುಗಳ ಒಂದು ಎಮರ್ಜೆನ್ಸ್ ಅಥವಾ ಹೊರಬರಬೇಕು ಉಗಮ ಕಡಿಮೆ ಆಗಿಬಿಟ್ಟು ಕೀಟದ ಬಾಧೆ ಕಡಿಮೆ ಆಗುತ್ತೆ. ಇನ್ನು ಈ ತಿಪ್ಪೆ ಗೊಬ್ಬರವನ್ನು ಯಾವ ರೀತಿಯಾಗಿ ಬಳಸ್ಕೋಬೇಕು ಅಂತ? ಓಕೆ, ತಿಪ್ಪೆ ಗೊಬ್ಬರವನ್ನು ತೋಟಗಳಲ್ಲಿ ಬೇರೆ ಗಿಡಗಳಿಗೆ ಹಾಕುವ ಮುಂಚೆ ಸ್ವಲ್ಪ ಕೆಲವು ಗಂಟೆಗಳ ಕಾಲ ತೆಳುವಾಗಿ ಹರಡಿಬಿಟ್ಟು ಬಿಸಿಲಿಗೆ ಮತ್ತು ಪ್ರಾಕೃತಿಕವಾಗಿ ಇರುವಂತಹ ಪಕ್ಷಿಗಳಿಗೆ ಒಡ್ಡಿ ಇವುಗಳ ಮೊಟ್ಟೆ ಲಾರ್ವ ಮರಿ ಹುಳುಗಳು ಮತ್ತು ಕೋಶಗಳನ್ನು ಆಹಾರವನ್ನಾಗಿ ಮಾರ್ಪಡಿಸಿಬಿಟ್ಟು ಪಕ್ಷಿಗಳು ಬಳಸೋದ್ರಿಂದ ಸಂಖ್ಯೆಗಳಲ್ಲಿ ಕಡಿಮೆ ಹೊಂದುತ್ತೆ ಮತ್ತು ಬಿಸಿಲಿಗೆ ಸಾಯುತ್ತದೆ. ಅಂದರೆ ನಾವು ಎಲ್ಲ ಕ್ರಮಗಳನ್ನು ಕೂಡ ಅನುಸರಿಸೋದು ಬಹಳ ಬಹಳ ಸಮಗ್ರವಾಗಿ ಎಲ್ಲ ಕ್ರಮಗಳನ್ನು ಅನುಸರಿಸೋದ್ರಿಂದ ತುಂಬ ಉತ್ತಮವಾದ ನಿಯಂತ್ರಣವನ್ನು ಅಥವಾ ನಿರ್ವಹಣೆಯನ್ನು ಮಾಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಈ ತೆಂಗಿಗೆ ಬರುವಂಥ ಮುಖ್ಯವಾದ ಕೀಟಪೀಡೆ ಅಂದರೆ ಈ ಗರಿ ತಿನ್ನುವಂತ ಕಪ್ಪು ತಲೆ ಹುಳು ಅಂತ. ಹೌದು, ಇದ್ರ ಬಗ್ಗೆ ಬಹಳ ಕೇಳ್ತಾ ಇರ್ತೀವಿ. ಹೌದೌದು, ಇದರ ಒಂದು ಹಾವಳಿಯ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಓಕೆ, ಈ ಕೀಟದ ಬಾಧೆಯನ್ನು ಸಾಮಾನ್ಯವಾಗಿ ತಾವುಗಳು ರೈಲು ಮತ್ತು ಬಸ್ಗಳಲ್ಲಿ ವಾಹನಗಳಲ್ಲಿ ಸಂಚರಿಸುವಾಗ ಅಕ್ಕಪಕ್ಕ ತೋಟಗಳಲ್ಲಿ ಕಾಣಬರ್ತದೆ. ರಸ್ತೆ ಬದಿಯಲ್ಲಿರ್ತಕ್ಕಂಥ ದೂರದ ತೋಟಗಳಲ್ಲಿ ಅಂದರೆ ಸುಮಾರಾಗಿ ಅರಸೀಕೆರೆ, ಕಡೂರು, ಚೆನ್ನರಾಯಪಟ್ಟಣ, ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ ಇತರೆ ಪ್ರದೇಶಗಳಲ್ಲಿ ತೆಂಗಿನ ಗರಿಗಳು ಬೆಂಕಿ ಇಟ್ಟಂತೆ ಕಂಡುಬರುತ್ತೆ. ಆದರೆ ಇದು ಉಂಟಾಗಿರೋದು ಮತ್ತು ರೈತರುಗಳಲ್ಲಿ ಮನವರಿಕೆ ಆಗಿರೋದು ನೀರಿನ ಕಡಿಮೆ ಅಭಾವದಿಂದ ಮತ್ತು ಬಿಸಿಲಿನ ಪ್ರಕೋಪದಿಂದ ಆಗಿದೆ ಅಂತ ಅಂದ್ಕೊಳ್ತಾರೆ. ಆದರೆ ರೈತರುಗಳು ಹತ್ತಿರದ ಹೋಗ್ಬಿಟ್ಟು ಆ ಗರಿಗಳನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲಿ ಕೆಳಭಾಗದಲ್ಲಿ ಜಾಲರ ಕಟ್ಕೊಂಡ್ಬಿಟ್ಟು ಹುಳುಗಳು ಹರಿತನ್ನು ಪತ್ರ ಹರಿತನ್ನು ತಿನ್ನೋದ್ರಿಂದ ಗರಿಗಳ ಮೇಲ್ಭಾಗ ಒಣಗಿದಂತೆ ಸುಟ್ಟಂತೆ ಕಾಣಿಸುತ್ತೆ. ಇದು ಬಹಳ ಮುಖ್ಯವಾದಂತ ಒಂದು ಲಕ್ಷಣ ಹೇಳಬಹುದು. ಅಂದ್ರೆ ಈ ಒಂದು ಗರಿ ತಿನ್ನುವಂತ ಕಪ್ಪು ತಲೆ ಹುಳುವಿನ ನಿಯಂತ್ರಣವನ್ನ ಹೇಗೆ ಮಾಡಬಹುದು ಅಂತೀರಿ? ಈ ಮರಿ ಹುಳುಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ಗರಿಗಳ ಅಡಿಭಾಗದಲ್ಲಿ ರೇಷ್ಮೆ ಜಾಲರಗಳೊಂದಿಗೆ ಸೇರಿಸಿಕೊಂಡು ಹಸಿರು ಪದಾರ್ಥ ಕ್ಲೋರೋಫಿಲ್ಲನ್ನು ಕೆರೆದು ತಿನ್ನುತ್ತೆ. ಆದ್ದರಿಂದ ಗರಿಗಳು ಮೊದಲಿಗೆ ಒಣಗಿದ ಹುಲ್ಲಿನ ಬಣ್ಣದ ಮಚ್ಚಿಗಳಂತೆ ಆಗ್ಬಿಟ್ಟು ಕೊನೆಗೆ ಪೂರ್ತಿಯಾಗಿ ಗರಿಗಳು ಸುಟ್ಟಂತೆ ಕಾಣುತ್ತೆ. ಇದು ವಿಶೇಷವಾಗಿ ಅಡಿಭಾಗದಲ್ಲಿರತಕ್ಕಂತಹ ತೆಂಗಿನ ಗರಿಗಳಿಗೆ ಮಾತ್ರ ಜಾಸ್ತಿ ಇರುತ್ತೆ ಅಥವಾ ಇರುತ್ತದೆ, ಮೇಲಿನ ಎಡೆಭಾಗದ ಇರೋದೇ ಇಲ್ಲ. ವಯಸ್ಸಾದಂತಹ ಗರಿಗಳಿಗೆ ಜಾಸ್ತಿ. ಹೌದು, ಈ ಗರಿಗಳಿಗೆ ಹಾನಿ ಉಂಟು ಮಾಡೋದ್ರಿಂದ ಈ ತರ ತೆಂಗಿನ ಕಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಮತ್ತೆ ತೆಂಗಿನ ಕಾಯಿಗಳು ಬಲಿಯೋದಿಲ್ಲ ಮತ್ತೆ ಬೇಗ ಉದುರಿ ಬೀಳುತ್ತೆ. ಇದರಿಂದ ತುಂಬಾ ಹಾನಿ ಉಂಟಾಗುತ್ತೆ. ಕೆಲವು ಸಂದರ್ಭದಲ್ಲಿ ವಿಶೇಷವಾಗಿ ನಿರಂತರವಾಗಿ ಬಾಧೆ ಇರೋದ್ರಿಂದ ಅಂತಹ ಮರಗಳು ಪೂರ್ತಿಯಾಗಿ ಸುಳಿ ಭಾಗ ಒಣಗಿ ಟಾಪ್ಲಿಂಗ್ ಅಂತ ಹೇಳ್ತೀವಿ, ಸತ್ತು ಹೋಗಿ ಬಿದ್ದು ಹೋಗಿದೆ. ಅಂದ್ರೆ ಅಲ್ಲಿಗೆ ಇದರ ನಿಯಂತ್ರಣಕ್ಕೆ ನಾವು ಈ ಬಾಧೆಗೆ ಒಳಗಾದಂತ ಗರಿಗಳನ್ನು ತೆಗೆದು ಸುಡಬೇಕು ಅಂತೀರಿ? ಹೌದು, ತುಂಬಾ ವಿಶೇಷವಾಗಿ ಒಂದು ಇದು ಅಂತ ಹೇಳಿದ್ರೆ ತಾವು ಹೇಳದಂತೆ ಹುಳುಗಳಿರ್ತಕ್ಕಂತಹ ಬಾಧೆಗೊಳಗಾದ ಗರಿಗಳನ್ನ ಗಿಡಗಳಿಂದ ಬೇರ್ಪಡಿಸ್ಬಿಟ್ಟು ಅವುಗಳನ್ನ ಒಂದ್ ಕಡೆ ಗುಡ್ಡೆ ಹಾಕಿ ಬೆಂಕಿ ಕೊಟ್ಟು ನಾಶ ಮಾಡಬೇಕು. ಅದರಿಂದ ಇವುಗಳಲ್ಲಿರ್ತಕ್ಕಂತಹ ಮರಿ ಹುಳುಗಳು ನಾಶ ಆಗುತ್ತೆ, ಅದರಿಂದ ತೋಟಗಳಲ್ಲಿ ಇದರ ಒಂದು ಬಾಧೆ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಬಿಟ್ಕೊಂಡ್ರೆ ಇನ್ನೇನು ಕ್ರಮಗಳು ಅನುಸರಿಸಬಹುದು ಅಂತ ಹೇಳ್ತಾನೆ. ಕಡಿಮೆ ಅಥವಾ ಮಧ್ಯಮ ಎತ್ತರದ ಅಂದ್ರೆ 12-13 ವರ್ಷಗಳ ಪ್ರಾಯದ ಮರಗಳಲ್ಲಿ ಗರಿಗಳ ಅಡಿಭಾಗಕ್ಕೆ ಸಂಪರ್ಕ ಕೀಟನಾಶಕಗಳಾದ ಕಾರ್ಬರಿಲ್ 4 ಗ್ರಾಂ 1 ಲೀಟರ್ ನೀರಿನಲ್ಲಿ ಅಥವಾ ಕ್ಲೋರೋಪೈರಿಫಾಸ್ 2 ಮಿಲಿಲೀಟರ್ 1 ಲೀಟರ್ ನೀರಿನಲ್ಲಿ ಅಥವಾ ಮಾನೋಕ್ರೋಟೋಫಾಸ್ ಆದರೆ 1.5 ಮಿಲಿಲೀಟರ್ 1 ಲೀಟರ್ನಲ್ಲಿ ಇದರ ಒಟ್ಟಿಗೆ ಅಂಟು ಅಂದರೆ ಒಂದು ಅಗ್ರೋವೇಟ್ ಅಂತ ಹೇಳ್ತೇವೆ, ಅದು 1 ml ಅಥವಾ ಹಾಫ್ಸ್ ಆದರೆ 0.3 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಗರಿಗಳ ಅಡಿಭಾಗಕ್ಕೆ ಚೆನ್ನಾಗಿ ಅಂಟಿಕೊಂಡ್ಬಿಟ್ಟು ಕೀಟಗಳ ನಿರ್ವಹಣೆ ಚೆನ್ನಾಗಿ ಆಗುತ್ತದೆ. ಇದನ್ನು ಸಾಮಾನ್ಯವಾಗಿ ಗಟಾರ್ ಸ್ಪ್ರೇಯಲ್ಲಿ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಯಾಕೆಂದ್ರೆ ಎತ್ತರಕ್ಕೆ ಹೋಗ್ಬೇಕಲ್ಲ. ಹೌದು, ಹಾಗಾಗಿ ಇನ್ನ ಈ ಜೈವಿಕ ನಿಯಂತ್ರಣ ಕ್ರಮ ಏನಾದರೂ ಇದೆಯೇ ಈ ಒಂದು ಕಪ್ಪು ತಲೆ ಹುಳು ನಿಯಂತ್ರಣಕ್ಕೆ? ಹೌದು, ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ತೋಟಗಾರಿಕೆ ಇಲಾಖೆಯ ಮೂಲಕ ಪ್ರತಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಪರಭಕ್ಷಕ ಕೀಟಗಳನ್ನ ಅಂದ್ರೆ ನ್ಯಾಚುರಲ್ ಎನಿಮೀಸ್ ಅಂತ ಹೇಳ್ತೀವಿ, ಪರತಂತ್ರ ಜೀವಿಗಳು, ಪ್ಯಾರಾಸಿಟೈಡ್ ಗೋನಿಯೋಸಿಸ್ ನೆಫೆಂಟಿಡಿಸ್ ಅಂತ ಇದೆ, ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ರೈತರಿಗೆ ಉಚಿತವಾಗಿ ಒದಗಿಸುತ್ತದೆ. ಇಂತಹ ಪರತಂತ್ರ ಜೀವಿಗಳನ್ನ ಗಾಜಿನ ನಳಿಕೆಗಳಲ್ಲಿ ಪ್ರಣಾಳಗಳಲ್ಲಿ ಒದಗಿಸ್ತಾರೆ. ಇವುಗಳನ್ನು ತೆಂಗಿನ ಮರದ ಬುಡದಲ್ಲಿ ನಿಂತ್ಕೊಂಡ್ಬಿಟ್ಟು ಸುಮ್ಮನೆ ಹಾಗೆ ಹಿಡಿದ್ರೆ ಸಾಕು, ಅವುಗಳು ಮೇಲ್ಗಡೆ ಹತ್ತುಬಿಟ್ಟು ತೆಂಗಿನ ಗರಿಗಳಲ್ಲಿರ್ತಕ್ಕಂಥ ಕೀಟಗಳನ್ನು ನಾಶ ಮಾಡುತ್ತೆ. ಯಾಕಂದ್ರೆ ಇವು ಬಲೆ ಕಟ್ಕೊಂಡಿರೋದ್ರಿಂದ ನಾವು ಏನೇ ಕೀಟನಾಶಕ ಮಾಡಿದ್ರೆ ಕಷ್ಟ ಉಪಯೋಗ ಆಗೋದಿಲ್ಲ. ಆದ್ರಿಂದ ಇದು ಓವಿಪಾಸಿಟರ್ ಅಂದ್ರೆ ಮೊಟ್ಟೆ ಇಡುವಂತಹ ಒಂದು ಸಾಧನ ಏನಿದೆ ಅದರಿಂದ ಕೀಟಗಳನ್ನ ಚುಚ್ಚುಬಿಟ್ಟು ಅದರ ಮೇಲೆ ಮೊಟ್ಟೆಗಳನ್ನು ಇರಿಸಿ ಅವುಗಳನ್ನ ತಿಂದು ನಾಶ ಮಾಡುತ್ತೆ. ಅಂದ್ರೆ ಈ ಪರತಂತ್ರ ಜೀವಿಗಳನ್ನ ತೋಟಗಾರಿಕೆ ಇಲಾಖೆಯವರು ಪೂರೈಕೆ ಮಾಡ್ತಾರೆ? ಹೌದು, ಪೂರೈಕೆ ಮಾಡ್ತಾರೆ ಉಚಿತವಾಗಿ. ಉಚಿತವಾಗಿ ಯಾವುದೇ ರೀತಿಯ ದುಡ್ಡನ್ನ ಹಣವನ್ನ ತೆಗೆದುಕೊಳ್ಳೋದಿಲ್ಲ. ಇದನ್ನ ನಮ್ಮ ಸರ್ಕಾರದ ಒಂದು ಉಪಯೋಗ.

ತಾವು ತಜ್ಞರು ಬೇರು ತಿನ್ನುವಂತ ಹುಳು ಅಂತಾನು ಕೂಡ ಕರೀತಾರೆ. ಈ ಒಂದು ಕೀಟ ಈ ತೆಂಗಿನ ಮರದಲ್ಲಿ ಯಾವ ರೀತಿ ಹಾನಿ ಮಾಡುತ್ತೆ ಅಂತೀರಾ? ಈ ಬೇರು ತಿನ್ನುವ ಹುಳದ ದುಂಬಿಗಳು ಸಾಮಾನ್ಯವಾಗಿ ಮೊದಲಿನ ಮಳೆ ಜೂನ್ ಜುಲೈನಲ್ಲಿ, ಇವು ಜೂನ್ ಜುಲೈ ಬೀಟ್ಲಸ್ ಅಂತಾನೆ ಹೇಳ್ತೇವೆ, ಮಳೆಗಳು ಬಿದ್ದ ನಂತರವೇ ರೆಡಿಯಾಗಿ ಕೂತಿರುತ್ತೆ ಮಣ್ಣಿನ ಕುಡಿಕೆಗಳಲ್ಲಿ. ಅವುಗಳು ಒಂದ ಹೊರಗಡೆ ಬಂದ್ಬಿಟ್ಟು ಹತ್ತಿರದಲ್ಲಿರ್ತಕ್ಕಂಥ ಪೇರಲ ಗಿಡ ಅಥವಾ ಅಮಟೆ ಗಿಡ ಅಥವಾ ಬೇವಿನ ಮರದ ಎಲೆಗಳನ್ನು ತಿಂದು ಅದೇ ರಾತ್ರಿ ಮಣ್ಣಿನ ಭಾಗವನ್ನು ಸೇರಿಬಿಟ್ಟು ಅಲ್ಲಿ ಬೇರಿನ ಭಾಗದಲ್ಲಿ ಮೊಟ್ಟೆಗಳನ್ನು ಇಡುತ್ತೆ. ಆ ಮೊಟ್ಟೆಗಳಿಂದ ಬಂದಂತಹ ಮರಿಗಳು ಮೊದಲನೇ ಹಂತದಲ್ಲಿ ಕೇವಲ ಸಾವಯವ ಪದಾರ್ಥವನ್ನು ಮಾತ್ರ ತಿನ್ನುತ್ತೆ, ಆದರೆ ಎರಡು ಮತ್ತೆ ಮೂರನೇ ಹಂತದಲ್ಲಿ ಅದು ಜೀವಂತ ಬೇರುಗಳನ್ನು ತಿಂತಾ ಹೋಗುತ್ತೆ. ಇದರಿಂದ ಮರ ಕ್ರಮೇಣವಾಗಿ ಬಾಡಿಬಿಟ್ಟು ಸಾಯುತ್ತೆ. ಇದು ಈ ಒಂದು ಗೊಂಡೆ ಹುಳುವಿನ ಹಾವಳಿ ಬಗ್ಗೆ ಆಯಿತು. ಇನ್ನು ಇದರ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗತ್ತೆ ಅಂತೀರಾ? ಇದರ ನಿರ್ವಹಣೆ ಅಂತ ಹೇಳಿದ್ರೆ ಮಳೆಗಾಲಕ್ಕೆ ಸುಮಾರು 15-20 ತಿಂಗಳ ಮುಂಚಿತವಾಗಿ ಮುಂಜಾಗ್ರತೆ ಕ್ರಮವಾಗಿ 10 ಮಿಲಿಲೀಟರ್ ಕ್ಲೋರೋಪೈರಿಸ್ ಫಾಸ್ ಅನ್ನ 1 ಲೀಟರ್ ನೀರಲ್ಲಿ, ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಇಲ್ಲಿ, ಇಂತಹ ಕೀಟನಾಶಕ ದ್ರಾವಣವನ್ನು ಗಿಡದ ಸುತ್ತಲೂ ಸುಮಾರು 1-5 ಲೀಟರ್ನಷ್ಟು ದ್ರಾವಣವನ್ನು ಬೆರೆಸೋದ್ರಿಂದ ಅಥವಾ ಸಿಂಪಡಣೆ ಮಾಡೋದ್ರಿಂದ ಮಣ್ಣಿನಲ್ಲಿ ಮೇಲ್ಗಡೆ ಭಾಗದಲ್ಲಿರ್ತಕ್ಕಂಥ ಕೋಶಗಳು ಮತ್ತು ಹೊರಗಡೆ ಬರಲಿಕ್ಕೆ ಕಾಯ್ತಾ ಕುಳಿತಿರ್ತಕ್ಕಂಥ ದುಂಬಿಗಳು ಕೂಡ ನಾಶ ಹೊಂದುತ್ತೆ. ಅದು ಒಂದು ಮುಖ್ಯವಾದ ಕ್ರಮ. ಇನ್ನು ಜೈವಿಕ ಕ್ರಮ ಏನಾದರೂ ಇದೆಯೇ? ಹೌದು ಇದೆ. ಇದು ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ಬಹಳ ಪ್ರಚಲಿತವಾಗಿರ್ತಕ್ಕಂಥ ಕ್ರಮ, ಜೈವಿಕ ಕ್ರಮ ಮೆಟರೈಸಿಮ್ ಅನಿಸೋಪ್ಲಿ ಅಂತೇಳಿ, ಈ ಕೀಟಕ್ಕೆ ರೋಗ ಬರಿಸುವಂತಹ ಒಂದು ಇದು ಶಿಲೀಂಧ್ರ, ಅಂದ್ರೆ ಶಿಲೀಂಧ್ರ ಹಸಿರು ಬಣ್ಣದ ಒಂದು ಶಿಲೀಂಧ್ರವಾಗಿರುತ್ತೆ. ಹಾನಿಗೊಳಗಾದ ಅಥವಾ ಅಫೆಕ್ಟ್ ಇದಾಗಿ ಆಗಿರ್ತಕ್ಕಂತಹ ಹುಳುಗಳು ಹಸಿರು ಬಣ್ಣಕ್ಕೆ ತಿರುಗಿಬಿಟ್ಟು ಸಾಯುತ್ತೆ. ಇದನ್ನ ನಾವು ಹೇಗೆ ಬಳಸ್ಕೋಬಹುದು ಅಂತೀರಿ? ಇದನ್ನ ಸಾಮಾನ್ಯವಾಗಿ ಸ್ವಲ್ಪ ಭಾಗವನ್ನ ತರಿಸ್ಕೊಂಡ್ಬಿಟ್ಟು ನಮ್ಮಲ್ಲಿ ದೊರಕುವಂತಹ ಕಾಯಿ ನೀರನ್ನ ಸ್ಟೆರಲೈಸ್ ಮಾಡಿಬಿಟ್ಟು ಇದರಲ್ಲಿ ಇನಾಕ್ಯುಲೇಷನ್ ಮಾಡಿ ನಾವೇ ಅಭಿವೃದ್ಧಿಗೊಳಿಸಬಹುದು. ಗ್ರಾಮೀಣ ಮಟ್ಟದಲ್ಲಿ ಇದು ಸಾಧ್ಯತೆ ಇದೆ, ಮಾಡಿಕೊಂಡು ನಾವೇ ಉಪಯೋಗಿಸಬಹುದು ಅಥವಾ ಕೊಂಡ್ಬಿಟ್ಟು ಬಂದು ಕೂಡ ನಾವು ಉಪಯೋಗಿಸಬಹುದು. ಅಂದ್ರೆ ಸಾವಯವ ಗೊಬ್ಬರ ಜೊತೆ ಮಣ್ಣಿಗೆ ಸೇರಿಸಬಹುದು. ಅಂದ್ರೆ ಗಿಡದ ಸುತ್ತಲೂ ನಾವು ಸಿಂಪಡಣೆ ಮಾಡೋದ್ರಿಂದ ಸ್ಪೋರ್ಸ್ ಅಥವಾ ಶಿಲೀಂಧ್ರ ಬೀಜಾಣುಗಳು ಈ ಮರಿ ಹುಳುಗಳನ್ನ ರೋಗ ಬರೆಸ್ಬಿಟ್ಟು ಸಾಯಿಸುತ್ತವೆ. ಮತ್ತೆ ಇದು ನಿರಂತರವಾಗಿ ಅಲ್ಲೇ ಇದ್ಬಿಟ್ಟು ಅದು ನಿರ್ವಹಣೆ ಮಾಡ್ತಾ ಹೋಗುತ್ತೆ. ಅಂದ್ರೆ ತೇವಾಂಶವನ್ನು ಕಾಪಾಡ್ಕೊಳ್ತಾ ಇದರಲ್ಲಿ ತಾವು ಹೇಳದಂತೆ ಬಹಳ ಮುಖ್ಯವಾದ ಅಂತಾರೆ ತೇವಾಂಶ. ತೇವಾಂಶ ಪೂರ್ತಿಯಾಗಿ ಹೋಗ್ಬಿಟ್ರೆ ಈ ಶಿಲೀಂಧ್ರ ಬದುಕೋದಿಲ್ಲ. ಆದ್ರಿಂದ ಕನಿಷ್ಠ ಮಟ್ಟದಲ್ಲಿ ಸುಮಾರು 30% ಅಥವಾ 40% ಮಣ್ಣಿನಲ್ಲಿ ತೇವಾಂಶ ಇರುವಂತೆ ನೋಡ್ಕೋಬೇಕು. ತಿಪ್ಪೇಸ್ವಾಮಿ ಅವರೇ, ತಾವಿದುವರೆಗೂ ಈ ತೆಂಗಿಗೆ ಬರುವಂತಹ ಕೀಟ ಪೀಡೆಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಅಡಿಕೆ ಬೆಳೆಗೆ ಈ ಬೇಸಿಗೆಯಲ್ಲಿ ಬರುವಂತಹ ಕೀಟ ಪೀಡೆಗಳು ಯಾವ್ಯಾವು ಅಂತೀರಿ? ಅಡಿಕೆ ಬೆಳೆಯನ್ನು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಎರಡು, ಒಂದು ಕೀಟ ಮತ್ತೆ ಒಂದು ಪೀಡೆ, ನುಸಿ ಪೀಡೆ ಬಾಧೆ ಮಾಡುತ್ತೆ. ಒಂದನೇದಾಗಿ ತಿರುತಿಗಿಣಿ, ಇದು ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ತಿರುತಿಗಿಣಿಗಳು ಕೆಂಪು ಮಿಶ್ರಿತ ಕಪ್ಪು ಬಣ್ಣದಾಗಿರುತ್ತೆ. ಮರಿ ಹಂತ ಮತ್ತೆ ಪ್ರಾಯದ ಹಂತದಲ್ಲಿ ರಸ ಇರುತ್ತೆ. ರಸ ಇರುವಂತಹ ಭಾಗ ಅಂತ ಹೇಳಿದ್ರೆ ತಿರಿ ಭಾಗ, ಅಂದ್ರೆ ತೆರೆಯದಲ್ಲಿ ಇರತಕ್ಕಂಥ ಎಲೆಗಳು ಮಧ್ಯಭಾಗದಲ್ಲಿ ಗೂಟದಂತಿರುತ್ತೆ. ಅದರ ಮೇಲೆ ಸಂಜೆ ವೇಳೆ ಸುಮಾರು 6:30-7 ಗಂಟೆ ಮುಸ್ಸಂಜೆಯಲ್ಲಿ ಹೊರಗಡೆ ಬಂದ್ಬಿಟ್ಟು ಬೆಳಗಿನವರೆಗೂ ತಿಂತಾ ಇರುತ್ತೆ. ರಸ ಇರುತ್ತೆ. ಈ ರಸ ಇರೋದ್ರಿಂದ ಅವುಗಳ ಮೇಲೆ ಕಂದು ಬಣ್ಣದ ಮಚ್ಚೆಗಳು ಉಂಟಾಗುತ್ತೆ. ಈ ಎಲೆಗಳು ಬಿಚ್ಚಿಕೊಂಡಾಗ ರಂಧ್ರಗಳು ಉಂಟಾಗ್ಬಿಟ್ಟು ಪೂರ್ತಿಯಾಗಿ ಎಲೆಗಳು ನಶಿಸಿ ಹೋಗುತ್ತೆ, ಅಂದ್ರೆ ನಾಶ ಆಗುತ್ತೆ. ಓಹೋಹೋ, ಇದು ಈ ಒಂದು ತಿರುತಿಗಿಣೆಯ ಮುಖ್ಯವಾದ ಒಂದು ಲಕ್ಷಣ ಅಂತ ಹೇಳ್ಬೋದು. ಇನ್ನು ಇದರ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಕೋಬಹುದು ಅಂತ ಒಂದು ಇನ್ನೊಂದು ಅಂತ ಹೇಳಿದ್ರೆ, ಇದರ ನಿರ್ವಹಣೆಯನ್ನು ನಾವು ಮಾಡದೇ ಇದ್ದಲ್ಲಿ ಸುಳಿಯ ಭಾಗ ಪೆನ್ಸಿಲ್ ಆಕಾರದಾಗಿ ಚೂಪಾಗುತ್ತೆ, ಮತ್ತೆ ಬರುವಂತ ಹಿಂಗಾರಗಳು ಬಹಳ ಚಿಕ್ಕದಿರುತ್ತೆ, ಕೇವಲ 4-6 ಇಂಚ್ ಇರುತ್ತೆ. ಅವುಗಳನ್ನು ನೋಡ್ಬಿಟ್ರೆ ಇದರಿಂದ ಅಡಿಕೆ ಕಾಯಿಗಳು ಬರೋದೇ ಇಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಬಯಲಸೀಮೆಯಲ್ಲಿ ಹೊಂಬಾಳೆ ಅಂತಾರೆ. ಹೊಂಬಾಳೆ ಅಂತ. ಹೌದು, ಅವು ಬಹಳ ಸಣ್ಣದಾಗ್ಬಿಡ್ತವೆ. ಹೌದು, ಇದು ಸಾಮಾನ್ಯವಾಗಿ ಮಲೆನಾಡು ಕರಾವಳಿ ಬಯಲಸೀಮೆ ಎಲ್ಲ ಕಡೆಗೂ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಇದರ ಹಾವಳಿ ತುಂಬಾ ಜಾಸ್ತಿ ಆಗಿದೆ. ಇನ್ನು ನಿರ್ವಹಣೆಯನ್ನು ಹೇಗೆ ಮಾಡಬಹುದು ಅಂತ, ಇದರ ನಿರ್ವಹಣೆಗಾಗಿ ಕೀಟನಾಶಕವನ್ನು ಇಡೀ ಗಿಡಕ್ಕೆ ಸಿಂಪಡಣೆ ಮಾಡೋದು ಬೇಕಾಗಿಲ್ಲ. ಲ್ಯಾಂಬ್ಡಾ ಸೈಲುತ್ರಿನ್ ಅಂತ ಹೇಳುವ ಒಂದು ಪೈರಥ್ರೈಡ್ ಕೀಟನಾಶಕ ಇದೆ, ತುಂಬಾ ಪರಿಣಾಮಕಾರಿಯಾಗಿದೆ. ಇದು 1 ಮಿಲಿಲೀಟರ್ 1 ಲೀಟರ್ನಲ್ಲಿ ಅಥವಾ ಮಾನೋಕ್ರೋಟೋಫಾಸರ್ ಆದರೆ 1.5 ml ಅಥವಾ 2 ml ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಬಿಟ್ಟು ತಿರಿ ಭಾಗಕ್ಕೆ ಮಾತ್ರ ಸಿಂಪಡಣೆ ಮಾಡಿದ್ರೆ ಸಾಕು. ತಿರಿ ಭಾಗ ಅಂದ್ರೆ ಚೂಪಾಗಿರತಕ್ಕಂತಹ ಗೂಟದ ರೀತಿಯಲ್ಲಿರೋ ಭಾಗಕ್ಕೆ ಮಾತ್ರ ಸಿಂಪಡಣೆ ಮಾಡಿದ್ರೆ ಸಾಕು. ಇದರೊಟ್ಟಿಗೆ ಒಂದು ಅಂಟನ್ನು ಮಿಶ್ರಣ ಮಾಡಿದ್ರೆ ಪರಿಣಾಮಕಾರಿಯಾಗಿರುತ್ತೆ. ಕೀಟನಾಶಕ ಏನಾದ್ರು ಬಳಸ್ಕೋಬಹುದು ಅಂದ್ರೆ ಈ ಕೀಟಗಳನ್ನ ರಿಪೆಲ್ ಮಾಡ್ಲಿಕ್ಕೆ, ಅಂದ್ರೆ ದೂರ ಮಾಡ್ಲಿಕ್ಕೋಸ್ಕರ ಥಿಮೆಟ್ ಅನ್ನುವ ಕೀಟನಾಶಕ ಕೆಟ್ಟ ವಾಸನೆ ಇರುತ್ತದೆ. ಇದನ್ನ 7 ಗಂಟಿನ ರೀತಿಯಲ್ಲಿ ತೆಳುವಾದ ಬಟ್ಟೆಯಲ್ಲಿ 5 ಗ್ರಾಮ್ ಅನ್ನ ಕಟ್ಬಿಟ್ಟು ತಿರಿಯ ಉಡಭಾಗದಲ್ಲಿ ಇಡೋದ್ರಿಂದ ಈ ಕೀಟಗಳ ನಿರ್ವಹಣೆ ಚೆನ್ನಾಗಿ ಮಾಡಬಹುದು. ಕೀಟ ವಿಕರ್ಷಕವಾಗಿ ಕೆಲಸ ಮಾಡುತ್ತೆ. ಇನ್ನೊಂದು ತಾವು ತಿಳಿಸಿದ್ದು ಅಂದ್ರೆ ಈ ಕೀಟವಲ್ಲದ ಒಂದು ಪೀಡೆ ಅಂತ, ಯಾವುದು ಕೆಂಪು ನುಸಿ ಅಂತ ಹೇಳ್ತೇವೆ, ಇದ್ರ ಹಾವಳಿ ಹೇಗಿರುತ್ತೆ ಅಂತೀರ? ಹಾ, ಅಡಿಕೆ ಗರಿಗಳನ್ನ ಸಾಮಾನ್ಯವಾಗಿ ಈ ಬೇಸಿಗೆ ತಿಂಗಳುಗಳಲ್ಲಿ ಅಂದ್ರೆ ನೀರಿನ ಅಂಶ ಕಡಿಮೆ ಇದ್ದಾಗ ಕೆಂಪು ಜೇಡ ನುಸಿ ಮತ್ತು ಜೋಳದ ಬಿಳಿ ನುಸಿ ಅಂತ ಹೇಳ್ತೇವೆ, ಇವುಗಳು ಪ್ರತ್ಯೇಕವಾಗಿ ಮಿಶ್ರವಾಗಿ ಕಾಣಿಸ್ಕೊಳ್ಳೋದಿಲ್ಲ. ಒಂದೊಂದು ಗಿಡದಲ್ಲಿ ಕೆಂಪು ನುಸಿ, ಒಂದೊಂದು ಗಿಡದಲ್ಲಿ ಬಿಳಿ ನುಸಿ ಇರುತ್ತದೆ. ಇವುಗಳು ಹೇರಳವಾಗಿ ಅಡಿಕೆ ಗರಿಗಳ ಅಡಿಭಾಗದಲ್ಲಿ ಸೇರ್ಕೊಂಡ್ಬಿಟ್ಟು ರಸ ಇರೋದ್ರಿಂದ, ತಮ್ಮ ಚೂಪಾದ ಅಂಗಾಂ ಬಾಯಾಂಶಗಳನ್ನ ರಸ ಇರೋದ್ರಿಂದ ಅಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಮತ್ತೆ ಇವುಗಳ ನಿರ್ವಹಣೆ ಮಾಡುವಂಥದ್ದು ರೈತರಲ್ಲಿ ಸಾಮಾನ್ಯವಾಗಿ ಕಂಡು ಬರೋದಿಲ್ಲ. ಇದನ್ನ ಗುರುತಿಸಿ ನಿರ್ವಹಣೆ ಮಾಡೋದಲ್ಲಿ ಅಡಿಕೆ ಸಸಿಗಳನ್ನ